क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧುವರೇ, ಕೇಳಿ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರಿಂದ ಪ್ರಸ್ತುತ ಬೆಳೆಗಳಲ್ಲಿ ಆಧುನಿಕ ಬೇಸಾಯ ಕುರಿತು ಮಾಹಿತಿ. ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪ, ಅದರಲ್ಲಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಮುಖ್ಯ ಬೇಸಾಯ ತಜ್ಞರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಸದ್ಯಕ್ಕೆ ರೈತರು ಬೆಳೆದಿರತಕ್ಕಂತ ಬೆಳೆಗಳಲ್ಲಿ ಪ್ರಮುಖವಾಗಿ ಹತ್ತಿ, ಭತ್ತ, ತೊಗರಿ, ಮೆಣಸಿನಕಾಯಿ ಮತ್ತು ಸಿರಿಧಾನ್ಯಗಳಲ್ಲಿ ಕೈಗೊಳ್ತಕ್ಕಂಥ ವೈಜ್ಞಾನಿಕ ಬೇಸಾಯ ಕ್ರಮಗಳ ಬಗ್ಗೆ ನಾನು ರೈತರೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈಗಾಗಲೇ ಸುಮಾರು ಈ ಪ್ರತಿ ಒಂದು 3 ವರ್ಷಕ್ಕೆ ಹೋಲಿಸಿ ನೋಡಿದರೆ ಈ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ಮಳೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಜನರು ಹತ್ತಿ ಮತ್ತು ತೊಗರಿ ಹಾಗೂ ಮೆಣಸಿನಕಾಯಿ ಬೆಳೆಯಲ್ಲಿ ಕಳೆಗಳ ಒಂದು ಸಮಸ್ಯೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಆಳುಗಳು ಸಿಗದೆ ಇರತಕ್ಕಂಥ ಒಂದು ಸಂದರ್ಭ ಕೂಡ ರೈತರು ಈ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಭತ್ತದಲ್ಲಿ ಈಗಾಗಲೇ ಸಾಕಷ್ಟು ಜನ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಹೊಳೆ ದಂಡಿನಲ್ಲಿ ಮತ್ತು ಕಾಲುವೆಯಿಂದ ದೊರೆತಕ್ಕಂಥ ನೀರಿನಲ್ಲಿ ಭತ್ತವನ್ನು ನಾಟಿ ಮಾಡಿದ್ದಾರೆ. ಅದಲ್ಲದೆ ಈಗ ಮುಂಗಾರಿನಲ್ಲಿ ಬಿದ್ದ ಮಳೆಯನ್ನ ಬಳಸಿಕೊಂಡು ಕೂರಿಗೆ ಭತ್ತವನ್ನು ಕೂಡ ಈಗಾಗಲೇ ರೈತರು ಸಾಕಷ್ಟು ರೈತರು ಕೈಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಇದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು, ಬೆಳೆಗಳನ್ನ ಯಾವ ರೀತಿಯಾಗಿ ನಾವು ನಿರ್ವಹಣೆಯನ್ನು ಕೈಗೊಳ್ಬೇಕು, ಈಗಾಗಲೇ ಜಾಸ್ತಿ ಮಳೆ ಬಿದ್ದು ತಗ್ಗು ಪ್ರದೇಶಗಳಲ್ಲಿ ಅಥವಾ ಹೊಲದಲ್ಲಿ ಸ್ವಲ್ಪ ಎಲ್ಲೆಲ್ಲಿ ತಗ್ಗಿದೆ ಅಲ್ಲಲ್ಲಿ ಈಗಾಗಲೇ ಬೆಳೆಗಳು ಹಳದಿಯಾಗಿದ್ದಾವೆ, ಅದರಲ್ಲಿ ವಿಶೇಷವಾಗಿ ಹತ್ತಿ ಹಳದಿಯಾಗಿದೆ, ತೊಗರಿ ಹಳದಿಯಾಗಿದೆ, ಮೆಣಸಿನಕಾಯಿ ಸಸಿಗಳು ಅಲ್ಲಲ್ಲೇ ಸಾಯ್ತಾ ಇದಾವಂತನೂ ಕೂಡ, ಅಂದ್ರೆ ಬಾಡ್ತಾ ಇದಾವಂತ ಕೂಡ ರೈತರಿಗಾಗಲೇ ಫೋನ್ ಆನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ತೆಗೆದುಕೊಳ್ಳೋದಾದ್ರೆ ಈ ಹತ್ತಿ ಈಗಾಗಲೇ ಸುಮಾರು 2-2.5 ತಿಂಗಳದ್ದು ಬೆಳೆ ಇದೆ. ಕೆಲವೊಂದು ರೈತರಲ್ಲಿ ಈಗ ಹೊಳೆ ದಂಡೆ ಮತ್ತು ಹಗರಿ ಹಳ್ಳದ ದಂಡೆ ಅಥವಾ ಬೋರ್ವೆಲ್ ಅಂದ್ರೆ ಕೊಳವೆ ಬಾವಿಯ ನೀರನ್ನು ಬಳಸ್ಕೊಂಡು ಬೆಳೆದಿರತಕ್ಕಂಥ ರೈತರ 3 ತಿಂಗಳದ ಬೆಳೆ ಇದೆ. ಈ ಹತ್ತಿನಲ್ಲಿ ಈಗಾಗಲೇ ಮೊಗ್ಗುಗಳು ಉದುರ್ತಾ ಇದ್ದಾವೆ ಮತ್ತು ಹತ್ತಿ ಹಳದಿ ಆಗ್ತಾ ಇದೆ. ಹತ್ತಿನಲ್ಲಿ ಸಾಕಷ್ಟು ರಸ ಇರತಕ್ಕಂಥ ಹುಳಗಳು ಕೂಡ ಕಂಡು ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೇ ಈ ಹತ್ತಿನಲ್ಲಿ ಗುಲಾಬಿ ಕಾಯಿ ಕೊರಕದ ಬಾಧೆ ಕೂಡ ಕಂಡು ಬರ್ತಾ ಇದ್ದಾವೆ. ಸೊ ಹತ್ತಿನಲ್ಲಿ ನಾವು ಕೈಗೊಳ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳು ಅಂದ್ರೆ ಈಗಿರ್ತಕ್ಕಂಥ ಬೆಳೆನಲ್ಲಿ ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಹತ್ತಿ ಹಳದಿ ಆಗಿತ್ತು ಅಂತಂದ್ರೆ ಆದಷ್ಟು ರೈತರು 19-19-19 ಅಂತಕ್ಕಂಥದ್ದು 1 ಕೆಜಿ ಪ್ಯಾಕೆಟ್ ಸಿಗುತ್ತೆ, ಅದನ್ನ 1 ಕೆಜಿಯನ್ನ 150-200 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಈಗ ರಸ ಇರ್ತಕ್ಕಂಥ ಹುಳುಗಳಾಗಿರ್ಬೋದು ಅಂದ್ರೆ ಹಸಿರು ನೊಣ ಇರ್ಬೋದು ಅಥವಾ ಬಿಳಿ ದ್ವಾಮೆ ಇರ್ಬೋದು ಅಥವಾ ಈಗ ಬೇರೆ ಬೇರೆ ಕೀಟನಾಶಕಗಳನ್ನ ಹೊಡೆದಾಗ ಕರಿ ಏನು ಅಂತ ಕರಿತೀವಿ ಅಂದ್ರೆ ಎಪಿಡ್ಸ್ ಅಂತ ಕರಿತೀವಿ, ಅವು ಕೂಡ ಬಂದಿದ್ದಾವೆ. ಅವುಗಳನ್ನು ನಿರ್ವಹಣೆ ಮಾಡ್ಬೇಕು ಅಂದ್ರೆ 19-19-19 1 ಕೆಜಿ 1 ಎಕರೆಗೆ ಮತ್ತು ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥ ಈ ಒಂದು ಇಮಿಡಾಕ್ಲೋಫಿಡ್ ಇರ್ಬೋದು ಅಥವಾ ಪಿಪ್ರೋನಿಲ್ ಇರ್ಬೋದು ಅಥವಾ ಅಸಿಟಮಾಫ್ರೈಡ್ ಇರ್ಬೋದು ಅಥವಾ ಡೈನೈಟ್ರೋಫೆರಾನ್ ಅಂತಕ್ಕಂಥದ್ದು ಇಂತಹ ರಸ ಇರ್ತಕ್ಕಂಥ ಹುಳುಗಳಿಗೆ ಹತೋಟಿಯನ್ನ ಮಾಡ್ತಕ್ಕಂಥವನ್ನ ಬಳಸಿದರೆ ಈಗಿರ್ತಕ್ಕಂಥ ಏನು ಹತ್ತಿನಲ್ಲಿ ಎಲೆ ಮುಟ್ರ ಆಗ್ತಾ ಇದೆ ಅದನ್ನ ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ನೀರ್ ನಿಂತು ಹತ್ತಿ ಬಾಡ್ತಾ ಇದ್ರೆ ಅಥವಾ ಹಳದಿ ಆಗ್ತಾ ಇದ್ರೆ ಇದನ್ನು ಕೂಡ ನಾವು ಹತೋಟಿನಲ್ಲಿ ಮಾಡ್ಬೋದು. ಎರಡನೇದು ಅಂತಂದ್ರೆ ರೈತರ ಹೊಲದಲ್ಲಿ ಈಗಾಗಲೇ ಮೊಗ್ಗುಗಳು ಉದುರ್ತಾ ಇದಾವೆ. ಮೊಗ್ಗುಗಳು ಉದುರ್ಲಿಕ್ಕೆ 2 ಕಾರಣ. 1, ಗುಲಾಬಿ ಕಾಯಿ ಕರ್ಕದ ಹುಳ ಬಾಧೆ ಜಾಸ್ತಿ ಇತ್ತು ಅಂತಂದ್ರೆ ಅಲ್ಲಿ ಮೊಗ್ಗುಗಳು ಉದುರ್ತಿರ್ತವೆ ಮತ್ತು ಸಣ್ಣ ಸಣ್ಣ ಕಾಯಿಗಳು ಉದುರಿ ಬೀಳ್ತಾ ಇರ್ತವೆ. ಸೊ ಅವುಗಳನ್ನ ಬಿದ್ದಿರ್ತಕ್ಕಂಥವನ್ನ ಸ್ವಲ್ಪ ಸೀಳಿ ನೋಡಿದ್ರೆ ಅಂದ್ರೆ ಒಡೆದು ನೋಡಿದ್ರೆ ಅದರಲ್ಲಿ ಏನಾದ್ರೂ ಕೆಂಪು ಗುಲಾಬಿ ಕಾಯಿ ಕೊರಕ ಹುಳ ಇತ್ತು ಅಂತಂದ್ರೆ ಅಥವಾ ಆ ಗುಲಾಬಿ ಕಾಯಿ ಕೊರಕ ಹುಳ ಕೆಂಪಿರುತ್ತೆ, ತಲೆ ಕಪ್ಪಿರುತ್ತೆ, ಸೊ ಅಂತದ್ ಕಂಡು ಬಂತು ಅಂತಂದ್ರೆ ಈಗ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥ ಪ್ರೊಪೆನಾಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಅಥವಾ ಈ ಒಂದು ಇಮ್ಯಾಮೆಕ್ಟಿನ್ ಬೆಂಜೋಯೇಟ್ ಅಂತ ಇದೆ ಅದು 0.4 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಬಹುದು. ಆದ್ರೆ ಬಹಳಷ್ಟು ಜನ ಈಗಾಗಲೇ ಈ ಕರಾಟೆ ಅಂತಕ್ಕಂಥದ್ದನ್ನು ಲ್ಯಾಮ್ಡೋ ಸೆಲೆತ್ರಿನ್ ಅಂತಕ್ಕಂಥದ್ದನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ. ಲ್ಯಾಮ್ಡೋ ಸೆಲೆತ್ರಿನ್ ಸಿಂಪಡಣೆ ಮಾಡುವಾಗ ಆದಷ್ಟು ರೈತರು 11 ಗಂಟೆ ಒಳಗನೆ ಸಿಂಪಡಣೆ ಮಾಡಿದ್ರೆ ಒಳ್ಳೆಯದು. ತದನಂತರ ಅವರು ಸಿಂಪರಣೆ ಮಾಡುವಾಗ ರೈತರು ಸ್ವಲ್ಪ ಕೈಗೆ ಮುಖಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಕೈ ಉರ್ತಾ ಬರೋದಿಲ್ಲ. ಅಂದ್ರೆ ಈ ಲ್ಯಾಂಡೋಸ್ ಎಲೆಕ್ಟ್ರಿನ್ ಸಿಂಪರಣೆ ಮಾಡ್ಬೇಕಂದ್ರೆ ರೈತರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದೇನಪ್ಪಾ ಅಂತಂದ್ರೆ ಕೈಗೆ ಅಥವಾ ಮುಖಕ್ಕೆ ಕೊಬ್ಬರಿ ಎಣ್ಣೆಯನ್ನ ಹಚ್ಕೊಂಡು ಅದನ್ನ ಸಿಂಪರಣೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾವು ಸಿಂಪರಣೆ ಮಾಡುವಾಗ ಈ ಬಟ್ಟೆಯನ್ನು ಹಾಕೋತೀವಿ. ಸಿಂಪರಣೆ ಮಾಡುವಾಗ ಕೃಷಿ ಇಲಾಖೆನಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗ್ತವೆ, ಅಂದ್ರೆ ಕೋಟ್ ತರ ಇರುತ್ತೆ, ಅದನ್ನ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಯಾವ್ದು ತೊಂದರೆ ಇಲ್ಲ. ಹೆಲ್ಮೆಟ್ ಅನ್ನ ಹಾಕೊಂಡಾದ್ರೂ ಸಿಂಪರಣೆ ಮಾಡ್ಬೋದು. ಇದು ಸಿಂಪರಣೆ ಬರೀ ಲ್ಯಾಂಡೋಸ್ ಎಲೆಕ್ಟ್ರನ್ ಹೊಡೆದಾಗ ಏನಾಗುತ್ತೆ, ಹೇನುಗಳು ಜಾಸ್ತಿ ಬರ್ತವೆ. ಆ ಹೇನುಗಳನ್ನ ತಡೆಗಟ್ಟಬೇಕು ಅಂತಂದ್ರೆ ಅದರ ಜೊತೆಗೆ ಪಿಪ್ರೋನಿಲ್ 1.5 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು, ಅಂದ್ರೆ ಲ್ಯಾಂಡೋಸ್ ಎಲೆಕ್ಟ್ರನ್ 1 ml 1 liter ನೀರಿನ ಜೊತೆಗೆ ಪಿಪ್ರೋನಿಲ್ ಅಂತಕ್ಕಂಥದ್ದು ಒಂದು ಕೀಟನಾಶಕ ಸಿಗುತ್ತೆ, ಅದನ್ನ 1.5 ml ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ಹೇನುಗಳು ಬರೋದಿಲ್ಲ, ಅಂದ್ರೆ ಎಪಿಡ್ಸ್ ಬರೋದಿಲ್ಲ. ಈಗ ಹತ್ತಿಗೆ ಸರ್ ಜಿಗಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ರೈತರು. ಯಾಕೆ ಜಿಗಿ ಬರುತ್ತೆ ಅಂತಂದ್ರೆ ಯಾವ್ದು ತ್ರಿನ್ ಅಂತಕ್ಕಂಥ ಕೀಟನಾಶಕಗಳನ್ನು ಹೊಡಿತಾರೆ, ಸೈಪ್ರೋಮೆಥ್ರಿನ್ ಆಗಿರ್ಬೋದು ಅಥವಾ ಡೆಕಾಮೆಥ್ರಿನ್ ಆಗಿರ್ಬೋದು ಅಥವಾ ಅಲ್ಪಾಮೆಥ್ರಿನ್ ಆಗಿರ್ಬೋದು, ಇಲ್ಲ ಈ ಒಂದು ಲ್ಯಾಂಡೋಸ್ ಎಲೆಕ್ಟ್ರಿನ್ ಅಂತಕ್ಕಂಥ ಈ ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದಾಗ ರೈತರು ಒಂದನ್ನೇ ಹೊಡೆದ್ರೆ ಇದು ಜಿಗಿ ಬೀಳುತ್ತೆ. ಇದನ್ನ ಜಿಗಿ ಬೀಳಬಾರದು ಅಂತಂದ್ರೆ ಅದರ ಜೊತೆಗೆ ಈ ಪಿಪ್ರೋನಿಲ್ ಸೇರಿಸ್ಕೊಂಡು ಸಿಂಪರಣೆ ಮಾಡಿದ್ರೆ ಈ ಜಿಗಿ ಬರೋದಿಲ್ಲ. ಅದು ಒಂದು. ಎರಡನೇದು ಏನಪ್ಪಾ ಅಂತಂದ್ರೆ ಈಗ ಕಳೆ ಜಾಸ್ತಿ ಬರ್ತಾ ಇದೆ, ಅಂದ್ರೆ ಸತತವಾಗಿ ಬಿದ್ದ ಮಳೆಯಿಂದ ರೈತರು ಅಂತರ್ ಬೇಸಾಯವನ್ನ ಮಾಡದೇ ಇದ್ದುದರಿಂದ ಮತ್ತು ಕಳೆಯನ್ನು ತೆಗೆದೇ ಇರತಕ್ಕಂಥ ಸಂದರ್ಭದಲ್ಲಿ ಕಳೆನಾಶಕಗಳನ್ನು ನಾವು ಸಿಂಪರಣೆ ಮಾಡ್ಬೋದು. ಅಂದ್ರೆ ಜಾಸ್ತಿ ಹುಲ್ಲಿತ್ತು ಅಂತ ಇಟ್ಕೊಳ್ಳಿ, ಹತ್ತಿಯನಲ್ಲಿ ಹುಲ್ಲು ಜಾಸ್ತಿ ಇತ್ತು ಅಂತಂದ್ರೆ ಅದು ಒಂದು ಫಿಜುಲೋಪಾಪ್ ಇಥೈಲ್ ಅಂತಕ್ಕಂಥ ಕಳೆನಾಶಕ ಸಿಗುತ್ತೆ. ಆ ಕಳೆನಾಶಕವನ್ನ 1 liter 1 ml ಅನ್ನು ಹಾಕೊಂಡು ಸಿಂಪರಣೆ ಮಾಡಿದ್ರೆ ಹುಲ್ಲುಗಳನ್ನ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಹತ್ತಿನಲ್ಲಿ ಆಗಿರ್ಬೋದು ಅಥವಾ ತೊಗರಿನಲ್ಲಿ ಆಗಿರ್ಬೋದು ಈ ಕಳೆನಾಶಕವನ್ನ ಸಿಂಪರಣೆ ಮಾಡ್ಬೇಕು. ಕಳೆನಾಶಕ ಸಿಂಪರಣೆ ಮಾಡುವಾಗ ರೈತರು ಏನು ಎಚ್ಚರಿಕೆಯನ್ನ ಕೈಗೊಳ್ಬೇಕು ಅಂತಂದ್ರೆ 2 liter ಡಬ್ಬಿ ಇರುತ್ತೆ, ಅಂದ್ರೆ 2 liter ಈ ಕುಡಿಯ ನೀರಿನ ಬಾಟ್ಲಿ ಇರುತ್ತಲ್ಲ, ಅದನ್ನ ತಳವನ್ನ ಕಟ್ ಮಾಡಿ ಮೇಲೆ ಮುಚ್ಚಳವನ್ನ ತೆಗೆದು ಆ ಮುಚ್ಚಳನ ನಾಜಲಿಗೆ ಸೇರಿಸ್ಕೊಂಡು ಅದರ ಮೇಲೆ ಸೆಲ್ಲೋ ಟೇಪ್ ಹಚ್ಚಬಹುದು, ಇಲ್ಲ ಬಟ್ಟೆಯನ್ನು ಕಟ್ಟಿ ಎರಡು ಸಾಲುಗಳ ಮಧ್ಯೆ ಕಳೆನಾಶಕವನ್ನ ಹೊಡೆದ್ರೆ ಹುಲ್ಲೆಲ್ಲ ಸತ್ತೋಗುತ್ತೆ, ಅಂದ್ರೆ 7-8 days ಎಲ್ಲ ಬಾಡಿ ಹೋಗುತ್ತೆ. ಸೊ ಇದನ್ನು ಕೂಡ ನಾವು ರೈತರು ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಬೆಳೆ ಹಳದಿಯಾಗಿತ್ತು ಅಂತಂದ್ರೆ ಎಲ್ಲೆಲ್ಲಿ ನೀರು ಜಾಸ್ತಿ ನಿಂತಿರುತ್ತೆ, ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗಿರುತ್ತೆ, ಅಂತ ಸಂದರ್ಭದಲ್ಲಿ ಈ 19-19-19 1 kg 1 ಎಕರೆಗೆ ಸಿಂಪರಣೆ ಮಾಡ್ಬೋದು. ಇಲ್ಲಾಂದ್ರೆ ಯೂರಿಯಾ ಗೊಬ್ಬರ ಎಕರೆಗೆ 2 kg 150 liter ಸೇರಿಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ 3-4 days ನಾವು ಎಲೆ ಹಳದಿಯಾಗಿದ್ದನ್ನ ಹಚ್ಚ ಹಸಿರಾಗಿ ಬೆಳೆಯಲ್ಲಿ ನಾವು ಕಾಣಬಹುದು. ಅದಲ್ದನೆ ಈಗ ವೇಸ್ಟ್ ಡಿಕಾಂಪೋಸರ್ ಅಂತಕ್ಕಂಥದ್ದು ಬಂದಿದೆ, ಸುಮಾರು 30 gram ಒಂದು ಡಬ್ಬಿ ಬರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ 200 liter ನೀರಿನಲ್ಲಿ ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ಅದು 200 liter ನೀರನ್ನ ಹಾಕಿ 2 kg ಬೆಲ್ಲವನ್ನ ಅದಕ್ಕೆ ಸೇರಿಸಿ 7 days ಅದರಲ್ಲಿ ಹಾಕಿ ಕಲಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಚೆನ್ನಾಗಿ ಎಡಗಡೆಯಿಂದ ಬಲಗಡೆ ತಿರುಗಬೇಕು. 8ನೇ ದಿವಸಕ್ಕೆ ಒಳ್ಳೆ ಈ ಕಬ್ಬಿನ ರಸವನ್ನ ತೆಗೆದಾಗ ಹೇಗೆ ನೊರೆ ಬರುತ್ತೆ ಅಥವಾ ಮಜ್ಜಿಗೆಯನ್ನ ಕಡ್ದಾಗ ಯಾವ ತರ ನೊರೆ ಬರುತ್ತೆ ಆ ನೊರೆ ಬಂದಂಗ್ ಬರುತ್ತೆ. 8ನೇ ದಿವಸಕ್ಕೆ ನಾವು 1 acre ಸುಮಾರು 40-50 liter ಸಿಂಪರಣೆ ಮಾಡ್ಬೋದು. ಅಂದ್ರೆ 20 liter ಕ್ಯಾನ್ ಇತ್ತು ಅಂತಂದ್ರೆ 15 liter ನೀರು 5 liter ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ ಅನ್ನ ಹಾಕೊಂಡು ಅಂದ್ರೆ ದ್ರಾವಣವನ್ನ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬೆಳವಣಿಗೆ ಏನ್ ಕುಂಠಿತ ಆಗಿರುತ್ತೆ ಅದು ಒಳ್ಳೆ 3-4 days ಅತ್ಯುತ್ತಮವಾಗಿರ್ತಕ್ಕಂಥ ಬೆಳೆಯನ್ನ ನಾವು ನೋಡ್ಕೊಳ್ಬಹುದು. ಇನ್ನು ತೊಗರಿಗೆ ಬಂದ್ರೆ ತೊಗರಿನಲ್ಲಿ ಈಗಾಗಲೇ ಬಹಳಷ್ಟು ಜನ ರೈತರು ಫೋನ್ ಮಾಡ್ತಿರ್ತಾರೆ, ತೊಗರಿನಲ್ಲಿ ಗೊಣ್ಣೆ ಹುಳ ಬಂದಿದೆ ಅಂತ ಹೇಳ್ತಾರೆ. ಸೊ ಗೊಣ್ಣೆ ಹುಳ ಬಂದಾಗ ಅದರ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಗೊಣ್ಣೆ ಹುಳ ಕಟ್ ಮಾಡಿರುತ್ತೆ ತೊಗರಿನ ಅದು ಗಿಡ ಬಾಡುತ್ತೆ. ಸೊ ತೊಗರಿನಲ್ಲಿ ಬಾಡ್ಲಿಕ್ಕೆ 2 reasons, ಒಂದು ಗೊಡ್ಡ ರೋಗದಿಂದ ಬಾಡ್ತತಿ, ಇನ್ನೊಂದು ಎಲ್ಲೆಲ್ಲಿ ಗೊಣ್ಣೆ ಹುಳ ಇರುತ್ತೆ ಆ ಗೊಣ್ಣೆ ಹುಳ ಕಟ್ ಮಾಡಿದಾಗ ಆ ಗಿಡ ಒಣಗುತ್ತೆ. ಸೊ ಅದು ಗೊಣ್ಣೆ ಹುಳ ಕಡ್ದ ತೊಗರಿ ಗಿಡದ ಪಕ್ಕದಲ್ಲಿ ಇರೋದಿಲ್ಲ ಅದು. ಸೊ ಮುಂದೆ ಆ ಗಿಡ ಕಟ್ ಮಾಡಿ 2-3 ಗಿಡದ ನಂತರ ಮತ್ತೆ ಅಲ್ಲಿ ಹೋಗಿರುತ್ತೆ, ಅದು ಹೊರಗಡೆ ಕಾಣಿಸೋದಿಲ್ಲ. ಆ ಗಿಡ ಒಣಗಿದ್ದ ಅಕ್ಕಪಕ್ಕದಲ್ಲಿ 3-4 ಗಿಡಗಳನ್ನ ಹತ್ರ ಮಣ್ಣನ್ನ ತೆಗೆದು ನೋಡಿದ್ರೆ ದಪ್ಪನ್ನು ಹೆಂಡೆ ಹುಳ ಅಂತ ಕರೀತಾರೆ ಇಲ್ಲಿ, ಅದು ಸಗಣಿ ಗೊಬ್ಬರದಲ್ಲಿ ಇರತಕ್ಕಂತ ಹುಳ ಅಂತ ಕರಿತೀವಿ, ಬೆಳ್ಳಗಿರುತ್ತೆ ತಲೆ ಕೆಂಪಿರುತ್ತೆ. ಸೊ ಅಂತ ಗೊಣ್ಣೆ ಹುಳಗಳನ್ನ ಆರ್ಸಿ ತೆಗೆದು ಬಹಳ ಕಷ್ಟ. ಇದನ್ನ ಹತೋಟಿ ಮಾಡ್ಬೇಕು ಅಂತಂದ್ರೆ ಮೆಟಾರೈಸಮ್ ಅಂತಕ್ಕಂತ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ ಅಥವಾ ಕೃಷಿ ಇಲಾಖೆಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಾವೇನಾದ್ರೂ ಕೇಳಿದ್ರಿ ಅಂತಂದ್ರೆ, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಗರಿ ಇದೆ, ಕೃಷಿ ಶಿಕ್ಷಣ ಕೇಂದ್ರ ಹಡಗಲಿನಲ್ಲಿದೆ, ಅಥವಾ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ತಾವು ಕೇಳಿದ್ರಿ ಅಂತಂದ್ರೆ ಅದನ್ನ ಮೆಟಾರೈಸಮ್ ಅನ್ನ ತರಿಸ್ಕೊಡ್ರಿ ಅಂದ್ರೆ ತರಿಸ್ಕೊಡ್ತಾರೆ. ಒಂದ್ ವೇಳೆ ತಾವು ರಾಯಚೂರಿಗೆ ಹೋಗದಿದ್ರೆ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಸಂಸ್ಥೆ ಅಂತ ಇದೆ, ಆ ಸಂಸ್ಥೆನಲ್ಲಿ ಈಗ ಮೆಟಾರೈಸಮ್ ಅಂತ ಸಿಗುತ್ತೆ, ಅದನ್ನ 2 ಕೆಜಿ 1 ಎಕರೆಗೆ ಕೊಳವೆ ಮುಖಾಂತರ ಸಾಲಗಳ ಪಕ್ಕದಲ್ಲಿ ಅಂದ್ರೆ ಬೆಳೆಯ ಸಾಲ ಪಕ್ಕದಲ್ಲಿ 4-5 ಕೆಜಿ ತಿಪ್ಪೆ ಗೊಬ್ಬರದಲ್ಲಿ ಅಥವಾ ಮಣ್ಣಿನಲ್ಲಿ ಸೇರಿಸ್ಕೊಂಡು 2 ಕೆಜಿ ಬಿತ್ತಿದ್ರೆ ಈ ಗೊಣ್ಣೆ ಹುಳವನ್ನ ಸಂಪೂರ್ಣವಾಗಿ ಹತೋಟಿಯನ್ನ ಮಾಡಬಹುದು. ಇದು ಹೋದ ವರ್ಷ ಈಗ ನವಣೆನಲ್ಲಿ ಕಂಡು ಬಂದಿತ್ತು ಮತ್ತು ಕಬ್ಬಿನಲ್ಲಿನೂ ಕೂಡ ಹೊಸಪೇಟೆ ಸುತ್ತಮುತ್ತ ಕಂಡು ಬಂದಿತ್ತು. ಈ ಗೊಣ್ಣೆ ಹುಳದ ನಿಯಂತ್ರಣಕ್ಕಾಗಿ ಒಂದು ಸಂಶೋಧನೆಯನ್ನು ಕೈಗೊಂಡು ಈ ಮೆಟಾರೈಸಮ್ ಅಂತಕ್ಕಂಥದ್ದನ್ನ ಸೂಕ್ಷ್ಮಾಣು ಜೀವಿಯನ್ನ ಕಂಡಿಡಿದ್ದಾರೆ, ಅದನ್ನ ಬಿತ್ತೋದ್ರಿಂದ ಗೊಣ್ಣೆ ಹುಳವನ್ನ ಹತೋಟಿ ಮಾಡ್ಕೊಳ್ಬಹುದು. ಇನ್ನು ತೊಗರಿನಲ್ಲಿ ಈ ತೊಗರಿನಲ್ಲಿ ಎಲೆ ತಿಂತ ಇದಾವೆ ಅಂತ ಹೇಳ್ತಿರ್ತಾರೆ. ಸೊ ತೊಗರಿ ಎಲೆ ತಿಂತ ಇರ್ತಕ್ಕಂಥ ಹುಳುಗಳನ್ನು ಕೂಡ ನಾವು ನೋಡಿದೀವಿ. ಅದಕ್ಕೆ ನಾವು ಪ್ರೊಪೆನಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, ಅದನ್ನ 2 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬಹುದು. ಇಲ್ಲ ಅಸಿಪೇಟ್ ಅಂತಕ್ಕಂಥ ಕೀಟನಾಶಕ ಇದೆ, ಅದು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಅದನ್ನ ಎಲೆ ತಿಂತಕ್ಕಂಥ ಹುಳನ್ನು ನಾವು ಹತೋಟಿಯನ್ನ ಮಾಡಬಹುದು. ಇನ್ನು ನಾವು ಭತ್ತಕ್ಕೆ ಬಂದ್ರೆ ಭತ್ತದಲ್ಲಿ ನಾನು ನೀರು ಹೊಲಕ್ಕೆ ಹೋದಾಗ ಅಲ್ಲಲ್ಲಿ ಕಾಂಡ ಕೊರಕದ ಹುಳ ಕೂಡ ಕಂಡು ಬಂದಿದೆ ಭತ್ತದಲ್ಲಿ. ಈಗಾಗಲೇ ಬೇರೆ ಬೇರೆ ಪತ್ರಿಕೆಗಳಲ್ಲಿ ವೈರಸ್ ರೋಗ ಬಂದಿದೆ ಮತ್ತು ಕಾಂಡ ಕೊರಕ ಹುಳ ಬಂದಿದೆ ಅಥವಾ ಬಡ್ಡೆ ಕೊಳೆ ರೋಗ ಬಂದಿದೆ ಅಂತ ಹೇಳಿ ಈಗಾಗಲೇ ಪತ್ರಿಕೆನಲ್ಲಿ ತಾವೆಲ್ಲ ಓದಿರ್ಬೋದು. ಹೋದ ವಾರ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಲೇಖನಗಳು ಬರ್ತಾ ಇದಾವೆ. ಆದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಒಂದು ಭತ್ತದಲ್ಲಿ ಕಾಂಡ ಕೊರಕ ಹುಳ ಬಂದಿದೆ. ಆ ಕಾಂಡ ಕೊರಕದ ಹುಳದ ಲಕ್ಷಣ ಏನು ಅಂತಂದ್ರೆ ಮೊದಲು ಅದು ಸುಳಿನಲ್ಲಿ ಹುಳ ಸೇರ್ಕೊಳ್ಳುತ್ತೆ, ಕಟ್ಟು ಮಾಡುತ್ತೆ, ಒಂಥರ ಕೊಳವೆ ತರ ಬರುತ್ತದ. ಕೊಳವೆ ತರ ಅಂತಂದ್ರೆ ಊದು ಭತ್ತ ಅಂತ ಕರಿತೀವಿ ನಾವು. ಅದು ಭತ್ತದ ಕಟಾವಿನ ಹಂತದಲ್ಲಿ ಕೇವಲ ತೆನೆ ಅಷ್ಟೇ ಹೊರಗಡೆ ಬಂದಿರುತ್ತೆ, ಕಾಳು ಇರೋದಿಲ್ಲ, ಅಂದ್ರೆ ಬಿಳಿ ತೆನೆ ಬಂದಿರುತ್ತೆ. ಸೊ ಅದಕ್ಕೆ ನಾವು ಊದು ಭತ್ತ ಅಂತ ಕರಿತೀವಿ. ಅದು ಬರಬಾರ್ದಪ್ಪ ಅಂತ ಅಂದ್ರೆ ಈಗಾಗ್ಲೇ ನಾವು ಕ್ಷೇತ್ರದಲ್ಲಿ ಬೇರೆ ರೈತರ ಹೊಲದಲ್ಲಿ ನೋಡಿದಾಗ ಒಂದು ಭತ್ತದ ಸಸ್ಯೆಯಲ್ಲಿ 1 ಅಥವಾ 2 ಇಂಥವಾಗ್ಲೇ ಈಗ ಹುಳಗಳನ್ನ ಕಡಿದು ಇದು ನಾವು ನೋಡ್ತಾ ಇದ್ದೀವಿ. ಅದನ್ನ ಈ ಸದ್ಯದಲ್ಲಿ ತೆನೆ ಹೊರಗಡೆ ಬರೋದಕ್ಕಿಂತ ಮೊದ್ಲೇ ನಾವು ಈ ಒಂದು ಫ್ಲೋರೋ ಅಂದ್ರೆ ಪ್ರೊಪೆನಫಾಸ್ ಆಗಿರ್ಲಿ ಅಥವಾ ಅಸಿಪೇಟ್ ಆಗಿರ್ಲಿ ಅಥವಾ ಕೊರೋಜಿನ್ ಆಗಿರ್ಲಿ ಇದನ್ನ ಸಿಂಪರಣೆ ಮಾಡೋದ್ರಿಂದ ನಾವು ಅದಕ್ಕೆ ಈ ಕಾಂಡ ಕೊರಕದ ಹುಳದ ಬಾಧೆಯನ್ನ ನಾವು ಹತೋಟಿಯನ್ನ ಮಾಡಬಹುದು. ಸೊ ಅದನ್ನ ದಯವಿಟ್ಟು ರೈತರು ಎಲ್ಲರೂ ಒಂದು ಕೈಗೊಳ್ಬೇಕು. ಇನ್ನು ಭತ್ತದಲ್ಲಿ BLB ಅಂದ್ರೆ ಈ ಎಲೆ ಚುಕ್ಕೆ ರೋಗ ಅಂದ್ರೆ ದುಂಡಾಣು ಎಲೆ ಮಚ್ಚೆ ರೋಗ ಅಂತ ಬರ್ತಾ ಇದೆ, BLB ಅಂತ ಕರಿತಾ ಇದೀವಿ. ಸೊ ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಭತ್ತದ ಕ್ಷೇತ್ರಗಳಲ್ಲಿ ನೋಡ್ತಾ ಇದ್ವಿ. ಆದ್ರೆ ಈ ವರ್ಷ ಅಂದ್ರೆ ಸತತವಾಗಿ ಬಿದ್ದ ಮಳೆ ಮತ್ತು ಮೋಡ ಕವಿದ ವಾತಾವರಣ ತಂಪಿನ ವಾತಾವರಣ ಇದ್ದುದರಿಂದ ಈ ಭತ್ತದಲ್ಲಿ ಈ ದುಂಡಾಣು ಎಲೆ ಮಚ್ಚೆ ರೋಗವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನ ಹತೋಟಿ ಮಾಡಬೇಕು ಅಂತಂದ್ರೆ ಇದರ ಲಕ್ಷಣ ಹೇಗಪ್ಪ ರೈತರು ಕಂಡಿಡಿಯೋದಂದ್ರೆ ಬಹಳಷ್ಟು ಜನ ರೈತರು ಇದಕ್ಕೆ ವೈರಸ್ ರೋಗ ಅಂತ ಕರೀತಾರೆ. ಸೊ ಇದು ಏನಪ್ಪ ಅಂತಂದ್ರೆ ಎಲೆಯ ಅರಗಿನಲ್ಲಿ ಒಣಕೆ ಅಂತ ಬರುತ್ತೆ, ಪೂರ್ತಿ ಎಲೆ ಒಣಗಿದ ಮೇಲೆ ತುದಿ ಎಲೆ ಏನಿರುತ್ತೆ ಹಾವಿನ ಹೆಡೆ ತರ ಹಿಂಗೆ ಬಾಗುತ್ತೆ. ಸೊ ಅದಕ್ಕೆ ನಾವು ದುಂಡಾಣು ಎಲೆ ಮಚ್ಚೆ ರೋಗ ಅಂತ ಕರಿತೀವಿ. ಸೊ ಇದನ್ನ ನಾವು ಹತೋಟಿ ಮಾಡಬೇಕು ಅಂತಂದ್ರೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ 1/2 ಗ್ರಾಂ 1 ಲೀಟರ್ ನೀರಿಗೆ ಮತ್ತು ಅದರ ಜೊತೆಗೆ ಪ್ಲಾಂಟಮೈಸಿನ್ ಆಗಿರ್ಲಿ ಅಥವಾ ಅಗ್ರೋಮೈಸಿನ್ ಆಗಿರ್ಲಿ ಅಥವಾ ಸ್ಟೆಪ್ಟೋಸೈಕ್ಲಿನ್ ಆಗಿರ್ಲಿ ಇದನ್ನ 1 ಎಕರೆಗೆ 24 ಗ್ರಾಂನಷ್ಟು ಸಿಂಪರಣೆ ಮಾಡಿದ್ರೆ ಅದ್ರ 100 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತೆ 24 ಗ್ರಾಮ್ ಸ್ಟೆಪ್ಟೋಸೈಕ್ಲಿನ್ ಅನ್ನ ಸೇರಿಸ್ಕೊಂಡು ಅಥವಾ ಬ್ಯಾಕ್ಟೀರಿಯಾ ನಾಶಕ ಆದ್ರೆ 20 ಗ್ರಾಮ್ 1 ಎಕರೆಗೆ ಸಿಂಪರಣೆ ಮಾಡೋದ್ರಿಂದ ಈ ಒಂದು ದುಂಡಾಣು ಎಲೆ ಮಚ್ಚ ರೋಗವನ್ನು ಕೂಡ ಈಗಾಗಲೇ ರೈತರ ಹೊಲದಲ್ಲಿ ಇದು ಕಂಡು ಬರ್ತಿದೆ. ಸೊ ಹಾಗಾಗಿ ನಾನು ರೈತರಿಗೆ ಹೇಳ್ತಿರೋದೇನಂದ್ರೆ ಇದು ಹಾಗೇನೆ ಬಿಟ್ರೆ ಸುಮಾರು 15-20% ಅಷ್ಟು ಇಳುವರಿ ಕಮ್ಮಿ ಆಗುತ್ತೆ. ಸೊ ಅದನ್ನ ಕಡಿಮೆ ಆಗಬಾರದು ಅಂತಂದ್ರೆ ಈಗನೇ ರೈತರು ಇದನ್ನ ಹತೋಟಿ ಮಾಡ್ಲಿಕ್ಕೆ ನಾನು ಹೇಳಿರ್ತಕ್ಕಂತ ಈ ಒಂದು ಶಿಲೀಂಧ್ರ ನಾಶಕಗಳನ್ನು ಸಿಂಪಡಿಸಿದ ಈ ದುಂಡಾಣು ಎಲೆ ಮಚ್ಚ ರೋಗವನ್ನು ಕೂಡ ನಾವು ಹತೋಟಿಯನ್ನ ಮಾಡಬಹುದು. ಇನ್ನು ಕೆಲವೊಂದು ರೈತರ ಹೊಲದಲ್ಲಿ ಅಂದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಬಡ್ಡೆ ಕೊಳೆ ರೋಗ ಕೂಡ ಕಾಣಿಸ್ಬರ್ತಾ ಇದೆ. ಬಡ್ಡೆ ಕೊಳೆ ರೋಗ ಯಾಕೆ ಕಂಡು ಬರ್ತಾ ಇದೆ ಅಂದ್ರೆ ಜಾಸ್ತಿ ಗದ್ದೆನಲ್ಲಿ ನೀರ್ ನಿಲ್ಸಿದ್ರಿಂದ ಬಲ ಆರಕೆ ಬರದೇ ಇದ್ದುದರಿಂದ ಈಗ ಈ ರೋಗನು ಕೂಡ ನಾವು ಕಂಡು ಬಂದಿದೆ. ಸೊ ಅದಕ್ಕೆ ನಾವು ಇವಾಗ ಪ್ರೊಫೆಕೊನಜೋಲ್ ಅಂತಕ್ಕಂಥದ್ದು ಶಿಲೀಂಧ್ರ ನಾಶಕ ಸಿಗುತ್ತೆ ಅಥವಾ ನೇಟಿವ್ ಅಂತ ಸಿಗುತ್ತೆ ಅಥವಾ ಪಲ್ಸರ್ ಅಂತ ಸಿಗುತ್ತೆ ಅಥವಾ ಟಿಲ್ಟ್ ಅಂತ ಸಿಗುತ್ತೆ. ಸೊ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನ ಸಿಂಪರಣೆ ಮಾಡೋದ್ರಿಂದ ಈ ಬಡ್ಡೆ ಕೊಳೆ ರೋಗ ಇದನ್ನ ನಾವು ಹತೋಟಿಯನ್ನ ಮಾಡ್ಕೊಳ್ಬಹುದು. ಇನ್ನು ಕೆಲವೊಂದು ರೈತರು ಈಗ ಕೂರಿಗೆ ಭತ್ತವನ್ನ ಬಿತ್ತಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಸೊ ಕೂರಿಗೆ ಭತ್ತದಲ್ಲಿ ಕೂಡ ಈಗಾಗಲೇ ಬಿತ್ತಿರ್ತಕ್ಕಂಥವ್ರು ಈಗ ಕಳೆ ಜಾಸ್ತಿ ಬಂದಿದೆ. ಸೊ ಕೈಗಳೇ ತೆಗಿಬೇಕಂದ್ರೆ 1 ಎಕರೆಗೆ ಸಾಕಷ್ಟು ಆಳುಗಳನ್ನ ಇಡಬೇಕಾಗತ್ತೆ. ಅದರ ಬದಲು ಈಗ ಬೈಸ್ಪರ್ವಿಕ್ ಸೋಡಿಯಂ ಅಂತಕ್ಕಂತ ಒಂದು ಕಳೆನಾಶಕ ಇದೆ. ಸೊ ಅದು ಭತ್ತ ನಾಟಿ ಮಾಡಿದ 20-25 ದಿವಸ ಅಥವಾ 30 ದಿವಸದಲ್ಲಿ ಸೊ ಎಕರೆಗೆ 80-100 ml ನಷ್ಟು ಸಿಂಪರಣೆ ಮಾಡೋದ್ರಿಂದ ಕೂರಿಗೆ ಭತ್ತದಲ್ಲಿ ಬರ್ತಕ್ಕಂತ ಕಳೆಗಳನ್ನು ಕೂಡ ನಾವು ಹತೋಟಿ ಮಾಡಬಹುದು. ಬೆಳೆ ಏನಾದ್ರೂ ಕುಂಠಿತ ಆಗಿತ್ತಂದ್ರೆ ನಾವು ಶಿಫಾರಸು ಮಾಡಿರ್ತಕ್ಕಂತ ರಾಸಾಯನಿಕ ಗೊಬ್ಬರಗಳನ್ನ ಏನು ಎಕರೆಗೆ ಭತ್ತಕ್ಕಾದ್ರೆ 60 kg ಸಾರಜನಕ ಮತ್ತು 30 kg ರಂಜಕ 30 kg ಪೊಟ್ಯಾಷನ್ ಅಂತ ಹೇಳಿರ್ತೇವೆ. ಇದಕ್ಕಿಂತ ಒಂದು ಶಿಫಾರಸು ಮಾಡಿದ್ದು ಇತ್ತಿತ್ತು ಅಂತಂದ್ರೆ ಈಗ ಮಳೆ ಜಾಸ್ತಿ ಬಂದು ಸತತವಾಗಿ ಬಿದ್ದುದರಿಂದ ಸೊ ಅಲ್ಲಿ ಹಾಕಿರ್ತಕ್ಕಂಥ ಗೊಬ್ಬರ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಶಿಫಾರಸು ಮಾಡೋದಕ್ಕಿಂತ 25% ಹೆಚ್ಚು ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಸಿಂಪರಣೆ ಮಾಡಬೇಕಾಗತ್ತೆ. ಯೂರಿಯಾ ಅಥವಾ 19-19 ಕೂಡ ನಾವು ಸಿಂಪರಣೆ ಮಾಡೋದ್ರಿಂದ ಬೆಳೆ ಬೆಳವಣಿಗೆಯನ್ನ ಹೆಚ್ಚು ಬೆಳೀಲಿಕ್ಕೂ ಕೂಡ ಸಹಾಯ ಆಗತ್ತೆ. ಸೊ ಇದನ್ನು ನಾವು ರೈತರು ಹೆಚ್ಚು ಗಮನ ಕೊಟ್ಟು ಮಾಡೋದ್ರಿಂದ ಮತ್ತು ಕೆಲವೊಂದು ರೈತರ ಹೊಲದಲ್ಲಿ ನಾವು ನೋಡಿದ್ದೇವೆ ಮುಂಗಾರಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಆಗಿಲ್ಲ, ಹಾಗೇನೆ ಕೆಲ ಹೊಲಗಳನ್ನು ಹಾಗೆ ಬಿಟ್ಟಿದ್ದಾರೆ, ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಳೆಗಳು ಬಹಳ ಬಂದಿದ್ದಾವೆ. ಸೊ ಅಂತ ಸಂದರ್ಭದಲ್ಲಿ ಕಳೆನಾಶಕಗಳನ್ನ ಸಿಂಪರಣೆ ಮಾಡಬೇಕು. ಎಲ್ಲಪ್ಪ ಅಂತಂದ್ರೆ ಹೊಲನ್ನ ಹರಗಿ ರೆಡಿ ಮಾಡಿಟ್ಕೊಂಡು ಹಿಂಗಾರಿ ಬೆಳೆಗಳನ್ನ ಬಿತ್ತಲಿಕ್ಕೆ ತಾವು ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇದುವರೆಗೆ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರಿಂದ ಪ್ರಸ್ತುತ ಬೆಳೆಗಳಲ್ಲಿ ಆಧುನಿಕ ಬೇಸಾಯ ಕುರಿತು ಮಾಹಿತಿಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕೃಷಿ ಗೀತೆ. ನಲ್ವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಕಿದರೆ ತೊಗರಿಯ ಚಿಗುರ. ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, 200 ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ, ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡೆ ದಂಡೆ. ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ, ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ, ಮುಡಿದರೆ ಮಲ್ಲಿಗೆಯ ದಂಡಿ ಸೆಳೆಬುದು ಘಮ ಘಮ ತುಂಬಿ ತುಂಬಿ, ಮುಡಿದರೆ ಮಲ್ಲಿಗೆಯ ದಂಡೆ ಸೆಳೆಬುದು ಘಮ ಘಮ ತುಂಬೆ ತುಂಬೆ. ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂದ